ತಮಗೆ ಇಡಬೇಕು ಅಂತ ಹೇಳಿದ್ರೆ, ಇವಾಗ ತಮ್ಮ ಕಾಫಿ ತೋಟ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇಳಿಜಾರುಗಳು ಜಾಸ್ತಿ ಇರ್ತದೆ ನಿಮ್ಮ ತೋಟಗಳಲ್ಲಿ. ಸೊ ಇಳಿಜಾರು ಪ್ರದೇಶ ಆದ್ದರಿಂದ ನಮಗೆ ನೀರನ್ನ ತಡಿಟ್ಕೊಳ್ಳೋದಾಗ್ಲಿ ನಿಲ್ಲಿಸೋದಾಗ್ಲಿ ಬಹಳ ಕಷ್ಟ ಇರ್ತದೆ. ಸೊ ಅಂತ ಸಂದರ್ಭದಲ್ಲಿ ನಮಗೆ ಏನೀಗ ನಮಗೆ ಸಮಪಾತಾಳಿ ಬದು ಅಂತ ಹೇಳ್ತೀವಿ ಅಂದ್ರೆ ಕಾಂಟ್ರೋಲ್ ಬ್ರಿಂಡಿಂಗ್ ಏನ್ ಮಾಡ್ತೀವಿ, ಸೊ ಅದು ಅದನ್ನ ನಾವು ಮಾಡೋದ್ರಿಂದ ನಮಗೆ ಏನ್ ನಿಮ್ ಗಿಡಗಳ ಮಧ್ಯೆ ಇರ್ತದೆ ಅದರಲ್ಲಿ ಒಂದು ಸಣ್ಣ ಪ್ರಮಾಣದ ಬದುಗಳನ್ನ ಮಾಡೋದ್ರಿಂದ ಅಥವಾ ಹಳ್ಳ ಕಂದಕಗಳನ್ನ ಸೃಷ್ಟಿ ಮಾಡೋದ್ರಿಂದ ನಿಮಗೆ ನೀರು ಬಂದಾಗ ಅಂದ್ರೆ ನೀವು ಎಕ್ಸ್ಟರ್ನಲ್ ಆಗಿ ನೀವು ಪೈಪ್ ಮುಖಾಂತರ ನೀರು ಕೊಡೋದು, ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ತೀರಾ ಕೆಲವು ಸಲ, ರೈನ್ಗನ್ ಮುಖಾಂತರ ಕೊಡ್ತೀರಾ, ಸೊ ಎಲ್ಲ ಮಳೆ ಬರುತ್ತೆ, ಮಳೆ ಬರುತ್ತೆ ಕೆಲವು ಸಲ ಮಧ್ಯ ಯಾವಾಗಲೂ ಒಂದ್ಸಲ ಮಳೆ ಬರುತ್ತೆ, ಆ ಮಳೆಯನ್ನು ನಿಮಗೆ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಂತ್ಕೊಂಡು ನಾವೇನ್ ಹೇಳೋದು ನಿಮಗೆ ಒಂದು ಅಟ್ಲೀಸ್ಟ್ ಒಂದು ವಾರದವರೆಗಾದ್ರೂ ತೇವಾಂಶ ಸ್ವಲ್ಪ ಕಾಪಾಡುತ್ತೆ. ಮತ್ತೆ ಇನ್ನೊಂದು ಮುಂದುವರೆದು ಏನಾಗಬೇಕಾಗತ್ತೆ ಅಂತ ಹೇಳಿದ್ರೆ, ಯಾವುದೇ ಮಣ್ಣಿನಲ್ಲೂ ಅಷ್ಟೇ ನಮಗೆ ನೀರು ಜಾಸ್ತಿ ನಿಂತ್ಕೊಳ್ಳಬಾರದು. ನಮ್ಗೆ ಆಗ್ಲೇ ಹೇಳಿದಾಗೆ ಇನ್ನು ಇಬ್ಬರು ಶ್ರೋತೃಗಳು ಕೇಳಿದಾಗೆ ನಿಮ್ಗೆ ಜಾಸ್ತಿ ಮಳೆ ನೀರು ನಿಂತ್ಕೊಂಡ್ರೆ ನಿಮಗೆ ಜೋಗಾಗ ಒಂದು ಚಾನ್ಸಸ್ ಇರ್ತದೆ. ಸೊ ಹಂಗಾಗಿ ನೀರು ಬಸಿಬೇಕು ನಮಗೆ ಅಂತ ಹೇಳಿದ್ರೆ, ಚೆನ್ನಾಗಿ ಬಸಿಬೇಕು, ಜಾಸ್ತಿ ದಿನ ನಮಗೆ ತೇವಾಂಶ ಹಿಡಿದಿಟ್ಕೊಳ್ಬೇಕು ನಮ್ಮ ಮಣ್ಣು ಅಂತ ಹೇಳಿದ್ರೆ, ನಾವು ಸಾವಯವ ಅಂಶವನ್ನ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇಲ್ಲ ಮತ್ತೆ ಹೊದಿಕೆಗಳನ್ನ ಹಾಕೋದು ಏನು ನಮ್ಗೆ ಏನು, ನಿಮ್ಮಲ್ಲಿ ಚೆನ್ನಾಗಿ ಮಾಡ್ತೀರಾ ಕಾಫಿ ತೋಟದಲ್ಲಿ, ಯಾವಾಗಲೂ ಕಳೆ ಕಿತ್ತದ್ನೆಲ್ಲ ಅಲ್ಲೇ ತಿರ್ಗ ನೀವು ಕೊಚ್ಚಿ ಅಲ್ಲೇ ಬಿಡ್ತೀರಾ. ಸೊ ಅದರಿಂದ ಸಾಕಷ್ಟು ನಿಮ್ಗೆ ತೇವಾಂಶನ ಒಂದ್ಸಲ ನಿಮ್ಗೆ ತೇವಾ ಮಾಡಿದ್ರೆ ಅಥವಾ ಮಳೆ ಬಿದ್ದಾಗ ನಿಮ್ಗೆ ಸಾಕಷ್ಟು ದಿನದವರೆಗೆ ತೇವಾಂಶ ಹಿಡಿದು ಇಟ್ಕೊಳಕ್ ಅವಕಾಶ ಇದೆ. ಸೊ ಈ ಕ್ರಮಗಳಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಇದನ್ನ ನಿಮಗೆ ನರೇಗಾ ಯೋಜನೆಯಲ್ಲೂ ಮಾಡ್ಕೊಳಕ್ ಅವಕಾಶ ಇದೆ. ಇಲಾಖೆಯಲ್ಲಿ ಯಾವ್ದು ಯೋಜನೆ ಇಲ್ಲದೆ ಇರಬಹುದು, ನರೇಗಾ ಯೋಜನೆಯಲ್ಲಿ ನಿಮಗೆ ಮಾಡ್ಕೊಳಕ್ ಅವಕಾಶ ಇದೆ. ಈಗ ನಿಮ್ಮ ಕೊಡಗಿನಲ್ಲಿ ಸುಮಾರು ಜನ ಇದನ್ನ ಅನುಕೂಲಗಳನ್ನ ಪಡ್ಕೊಳ್ತಾರೆ ನರೇಗಾ ಯೋಜನೆಯಡಿ. ಸೊ ಈ ರೀತಿ ಕಂದಕ ಬದುಗಳನ್ನ ನೀವು ನರೇಗಾ ಯೋಜನೆಯಲ್ಲಿ ಮಾಡಿಕೊಂಡು ನೀವು ನಿಮ್ಮ ಮಣ್ಣನ್ನ ಸಂರಕ್ಷಣೆ ಮಾಡೋದು ಮತ್ತು ತೇವಾಂಶವನ್ನು ಜಾಸ್ತಿ ದಿನ ಹಿಡಿದಿಟ್ಕೊಳಕ್ಕೆ ಅವಕಾಶವನ್ನು ಕಲ್ಪಿಸದಂಗಾಗುತ್ತೆ. ನರೇಗಾ ಯೋಜನೆಯಲ್ಲಿ ನಾವು ಸವಲತ್ತು ಪಡೀಲಿಕ್ಕೆ ಯಾರನ್ನು ಭೇಟಿ ಮಾಡಬೇಕು? ಅಲ್ಲ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿನ ನೀವು ಭೇಟಿ ಮಾಡಿದ್ರೆ ಅಲ್ಲಿ ನಿಮಗೆ ನಮಗೆ ಈ ತರ ಈ ಕಾಮಗಾರಿಗಳು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಅವರು ಅವಕಾಶ ಮಾಡಿಕೊಡ್ತಾರೆ. ಸೊ ನಿಮ್ಮ ಜಾಬ್ ಕಾರ್ಡ್ ನಿಮ್ದೇ ಇರ್ತದೆ, ಕೆಲವು ಸಲ ಏನಾಗುತ್ತೆ ನಿಮ್ದೇ ಜಾಬ್ ಕಾರ್ಡ್ ಇದ್ರೆ ನೀವೇ ಮಾಡ್ಕೊಳ್ಬಹುದು. ಸೊ ದುಡ್ಡು ನಿಮ್ಮ ಒಂದು ಅಕೌಂಟ್ಗೆ ಬರ್ತದೆ, ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತದೆ, ಯಾವುದೇ ಒಂದು ಅಡಚಣೆ ಇಲ್ಲದೆ. ಇಲ್ಲ ಕೃಷಿ ಇಲಾಖೆನೋ ಇಲ್ಲ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿನೂ ಭೇಟಿ ಮಾಡಬಹುದು. ಅದೇ ಕೃಷಿ ಇಲಾಖೆನೇ ಜಲಾನಯನ ಇಲಾಖೆ, ಕೃಷಿ ಇಲಾಖೆಯವರು ಜಲಾನಯನ. ಹೌದು, ಕೃಷಿ ಇಲಾಖೆ ಅಂದ್ರೆ ಒಂದೇ ಜಲಾನಯನ ಜಂಟಿ ಕೃಷಿ ನಿರ್ದೇಶಕರೇ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹಲೋ, ಮುಂದಿನ ಕರೆ. ಸರ್ ನಮಸ್ತೆ. ನಮಸ್ಕಾರ. ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಇಜೇ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಸಂತೋಷ ಕೇಳಿ ಪಟೇಲ್ ಅವರೇ. ಸರ್, ಸ್ವಾಮಿ ಸರ್ಗು ಮತ್ತೆ ತಿಮ್ಮಪ್ಪ ಸರ್ಗು ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್. ಈಗ ನೀರನ್ನು ಸಂರಕ್ಷಣೆ ಮಾಡ್ಬೇಕಂತ ಹೇಳಿದ್ರಲ್ಲ, ಅದು ಹೇಗೆ? ಮತ್ತೆ ನೀರನ್ನು ಪರೀಕ್ಷೆ ಮಾಡ್ತಾರಲ್ಲ, ಅದು ಯಾವ ರೀತಿ ಸರ್? ಈಗ ಒಂದು ನೀರನ್ನು ಸಂರಕ್ಷಣೆ ಮಾಡೋದು ಅಂತ ಹೇಳಿದ್ರೆ, ಈಗ ದೊಡ್ಡ ಮಟ್ಟದಲ್ಲಿ ಸಂರಕ್ಷಣೆ ಅಂತ ಹೇಳಿದ್ರೆ ತಮ್ಗೆಲ್ಲ ಗೊತ್ತಿದೆ, ಅದನ್ನ ಡ್ಯಾಮ್ ಮುಖಾಂತರ ಇನ್ನೊಂದು ಮಾಡಿ ಅದರಿಂದ ನಿಮ್ಗೆ ನದಿ ಮೂಲಕ ಕೊಡ್ತಾರೆ. ಬಟ್ ನಾವು ಸಣ್ಣ ಪ್ರಮಾಣದಲ್ಲಿ ನಮ್ಮ ಜಮೀನುಗಳಲ್ಲಿ ಮಾಡೋದು ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ಅಂದ್ರೆ ಈಗ ಹೌದು, ನಾವು ಆಗ್ಲೇ ಹೇಳಿದ್ವಿ ನಿಮ್ಗೆ, ಈಗ ನಮ್ಗೆ ಬಿಡುವಂತ ಮಳೆ ಪ್ರಮಾಣ ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರೆ ಅಷ್ಟೇ ಇದೆ. ಬಟ್ ಒಂದೇ ಸಲ ಬೆಳೀತಾ ಐತೆ, ಸೊ ಹಂಗಾಗಿ ನಮ್ಗೆ ಅದನ್ನ ಹಿಡಿದಿಟ್ಕೊಳಕಾಗತ್ತಲ್ಲ, ಅದನ್ನ ನಾವು ಪೋಲ್ ಮಾಡ್ತಾ ಇದೀವಿ. ಸೊ ಅದ್ರ ಬದಲು ಈಗ ನನಗೆ ಹೇಳ್ದಂಗೆ ನಿಮ್ಗೆ ಕಂದಕ ಬದುಗಳನ್ನ ನಿಮ್ಮ ಜಮೀನುಗಳಲ್ಲೇ ಮಾಡ್ಕೊಳ್ಬಹುದು. ಸೊ ಅದರಿಂದ ಏನಾಗುತ್ತೆ, ಬಿದ್ದಂತ ಮಳೆ ನೀರು ಅಕಸ್ಮಾತ್ ರಭಸವಾಗಿ ಬಿದ್ದಾಗ ನಿಮಗೆ ನಿಮ್ಮ ಮಣ್ಣು ಮುಂದೆ ಹೋಗದನೆ ನಿಮ್ಮ ಕಂದಕಗಳಲ್ಲೇ ಶೇಖರಣೆ ಆಗುತ್ತೆ, ಅದನ್ನ ತಿರ್ಗಾ ನೀವು ಮರುಬಳಕೆ ಮಾಡಿಕೊಂಡು ನಿಮ್ಮ ಜಮೀನುಗಳಿಗೆ ಹಾಕೊಳ್ಬಹುದು. ಅದು ಒಂದು ರೀತಿಯ. ಮತ್ತೆ ನೀರು ಹೆಚ್ಚಿಗೆ ಆಗಿ ಹೋದಾಗ ನಿಮಗೆ ಮುಂದಿನ ಒಂದು ಜಲವಾಹಿನಿಗಳಿಗೆ ಉಜಾನ ಆಗುತ್ತೆ, ಅಲ್ಲಿವರೆಗೆ ಸ್ವಲ್ಪ ದಿನ ನಿಮ್ಮ ಜಮೀನಲ್ಲಿ ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡು ನಿಮ್ಮ ಬೆಳೆಗೆ ಒಂದು ವಾರದವರೆಗೆ ನಿಮಗೆ ತೇವಾಂಶ ಹಿಡಿದಿಟ್ಕೊಳ್ಳುತ್ತದೆ. ಸೊ ಮತ್ತು ಆ ಏನು ಗುಂಡಿಗಳಲ್ಲಿ ನಿಂತ್ಕೊಳ್ಳುತ್ತದೆ ನೀರು, ಅದು ನಿಮಗೆ ಭೂಮಿಯ ಒಳಗಡೆ ಇಂಗ್ತದೆ. ಸೊ ಅಂತರ್ಜಲ ಸ್ವಲ್ಪ ಪ್ರಮಾಣದಲ್ಲಿ ಅಂತರ್ಜಲವನ್ನು ನಿಮಗೆ ವೃದ್ಧಿ ಮಾಡೋಕ್ಕೆ ಅವಕಾಶ ಆಗುತ್ತೆ. ಸರಿ, ಈ ಮಳೆ ನೀರಿನಿಂದ ಬೋರ್ವೆಲ್ ಕೂಡ ರೀಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಆಗುತ್ತಾ? ಅಲ್ಲ, ಅದಕ್ಕೂ ತಂತ್ರಜ್ಞಾನಗಳಿದಾವೆ.

ಕಮ್ಮಿ ಆಗುತ್ತೆ, ಜೊತೆಗೆ ಜಿಪ್ಸಮ್ ಬರ್ತದೆ, ಜಿಪ್ಸಮ್ನ ನೀವು ಅಳಕೆ ಮಾಡೋದ್ರಿಂದ ಕಮ್ಮಿ ಆಗ್ತದೆ. ಇಲ್ಲ ನಿಮಗೆ ತೀವ್ರ ತರದಾಗಿ ಅಂದ್ರೆ ನಿಮಗೆ ಪಿ ಎಚ್ ರಸಸಾರ ಅಂತ ಹೇಳ್ತೀವಿ, ರಸಸಾರ 8.5 ಜಾಸ್ತಿ ಆದಾಗ ನೀವು ಈ ಪದ್ಧತಿಯನ್ನು ಮಾಡಿದಾಗ ನಿಮಗೆ ಅದು ಅಷ್ಟು ತ್ವರಿತವಾಗಿ ಮತ್ತು ಸಮರ್ಪಕವಾಗಿ ನಿಮಗೆ ಆ ಲವಣಾಂಶಗಳನ್ನ ನೀವು ಇದು ಮಾಡೋಕ್ಕಾಗಲ್ಲ. ಸೊ ಅಂತ ಸಮಯದಲ್ಲಿ ಏನ್ ಮಾಡಬೇಕಾಗತ್ತೆ, ನಿಮ್ಮ ಅಚ್ಚುಕಟ್ಟು ಪ್ರದೇಶ ಆದ್ರೆ ನಿಮ್ಮ ಕಾಡ ಅಭಿವೃದ್ಧಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಸೊ ಅವರು ನಿಮಗೆ ಅಲ್ಲಿ ಅವಕಾಶ ಮಾಡಿಕೊಡ್ತಿದ್ದಾರೆ. ಈವಾಗ ಈ ಸರ್ಕಾರ ಪ್ರಸಕ್ತ ಸಾಲಿನಲ್ಲಿ ಬಜೆಟ್ನಲ್ಲೇ ಸರ್ಕಾರದಿಂದ ಈ ಅನುದಾನ ಇದು ನರೇಗಾ ಯೋಜನೆ ಅಡಿ ಇದನ್ನ ಮಾಡಕ್ ಅವಕಾಶ ಇದೆ ಈ ಪಸಿಗಾಲಗಳನ್ನ. ಸೊ ದಯವಿಟ್ಟು ನಿಮ್ಮ ಕಡ ಅಧಿಕಾರಿಗಳನ್ನ ಭೇಟಿ ಮಾಡಿ. ಸೊ ಅಲ್ಲಿ ನಿಮಗೆ ಅವಾಗ ಏನ್ ಮಾಡ್ತಾರೆ, ನಿಮಗೆ ಒಂದು 3-4 ಅಂದ್ರೆ ಇಳಿಜಾರಿಗೆ ಏನು ತಕ್ಕ ಆಗಿ ಅಲ್ಲಿ ಬಸಿಗಾಲೆಗಳನ್ನ ತೆಗೆದು ಬಸಿಗಾಲುವೆಗಳ ಕೆಳಗಡೆ ಪೈಪನ್ನ ಅಳವಡಿಸಿ, ರಂಧ್ರ ಇರೋ ಪೈಪನ್ನ ಅಳವಡಿಸಿ ಅದನ್ನ ತಿರ್ಗಾ ಮುಚ್ಚುತ್ತಾರೆ. ಸೊ ಹಂಗಾಗಿ ನೀವೇನು ಜಮೀನು ಮೇಲಡೆನೂ ವ್ಯವಸಾಯ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ನೀರನ್ನ ಸಮರ್ಪಕ ಕೊಡೋದ್ರಿಂದ ಏನಾಗುತ್ತೆ, ಆ ಲವಣಾಂಶಗಳು ಏನಿರುತ್ತೆ ಅದನ್ನ ಆ ಪೈಪ್ಗಳ ಮುಖಾಂತರ ಹೊರ ಹೋಗಿ ನಿಮಗೆ 1-3 ವರ್ಷಗಳಲ್ಲಿ ನಿಮ್ಮ ಜಮೀನು ಉತ್ತಮ ರೀತಿಯಲ್ಲಿ ಬರ್ತದೆ. ಬಟ್ ಆ ತರ ಆದಾಗ್ಲೂ ನೀವು ಜಾಸ್ತಿ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಯದಿರ್ಬೋದು, ಜಿಪ್ಸಮ್ ಹಾಕದಿರ್ಬೋದು, ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡಿದಾಗ ನಿಮಗೆ ನಿಮಗೆ ಭೌತಿಕ ಕಣಗಳ ರಚನೆ ಬದಲಾವಣೆ ಆಗುತ್ತೆ. ಅಂದ್ರೆ ನಿಮಗೆ ಗಾಳಿ ಮತ್ತು ರಂಧ್ರಗಳು ಜಾಸ್ತಿ ಆದಾಗ ನಿಮ್ಗೆ ಏನಾಗುತ್ತೆ, ನೀರು ಸರಾಗವಾಗಿ ಇಳಿತದೆ ಕೆರಡೆ, ಉಸಿರಾಡ್ತದೆ, ಮಣ್ಣು ಸುದ ಉಸಿರಾಡ್ತದೆ. ಅದು ನಮ್ಗೆ ನಮ್ಮ ರೈತರಿಗೆಲ್ಲ ಗೊತ್ತಿದೆ ಅದು ಅಲ್ಲ. ಮಣ್ಣನ್ನು ಉಸಿರಾಡುತ್ತೆ ಯಾಕಂದ್ರೆ ಅದಕ್ಕೆ ಗಾಳಿ ಬೇಕಾಗತ್ತೆ. ಅದಿದ್ರೆ ಮಾತ್ರ ನಿಮಗೆ ಮಣ್ಣು ಆರೋಗ್ಯ ಆಗಿರ್ತದೆ. ಗಾಳಿ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಗಾಳಿ ಆಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಮಣ್ಣನ್ನು ಈ ರೀತಿ ನಿಮಗೆ ಸವಳು ಜವಳು ಆಗುವ ಒಂದು ಸಾಧ್ಯತೆ ಇರ್ತದೆ. ಧನ್ಯವಾದಗಳು. ಹಲೋ ಹಲೋ, ಮುಂದಿನ ಕರೆ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅಂತ. ಕೇಳಿ ಕುಲಕರ್ಣಿ ಅವ್ರ ಪ್ರಶ್ನೆ ಕೇಳಿ. ಈಗ ನಮ್ದು ಸುಮಾರು 10 ಜಮೀನಿದೆ, ಅದು ಜವಳ ಜವಳಾಗಿದೆ. ಅದನ್ನು ಸುಧಾರಣೆ ಮಾಡೋದಕ್ಕೆ ಸರ್ಕಾರ ಏನಾದ್ರು ಸಹಾಯಧನ ಮಾಡುತ್ತದೆ? ಹಾಗೆ ಪ್ರದೇಶ ಇಲ್ಲ ಅಂತ ಹೇಳಿದ್ರೆ ಮಳೆ ಆಶ್ರಿತ ಪ್ರದೇಶವು ಮಳೆಯಾಶ್ರಿತ ನಿಮ್ಮ ಪ್ರದೇಶ ಆ ಥರ ಇದ್ರೆ ಕೃಷಿ ಇಲಾಖೆನ ನೀವು ಭೇಟಿ ಮಾಡಿ, ಕೃಷಿ ಇಲಾಖೆ ಭೇಟಿ ಮಾಡಿ ನಿಮಗೆ ಅಲ್ಲಿ ನಿಮ್ಗೆ ಆಗ್ಲೇ ಹೇಳಿದ್ವಿ, ನಮ್ಮ ಇಲಾಖೆನಲ್ಲೂ ಇವಾಗ ನಮಗೆ ಒಂದು ನಿರ್ದಿಷ್ಟವಾದ ಒಂದಷ್ಟು ಎಕರೆಯಲ್ಲಿ ನಿಮ್ಗೆ ಈ ತರ ಉಪಚಾರಗಳನ್ನ ಮಾಡಕ್ ಅವಕಾಶ ಇರ್ತದೆ. ಈಗಾಗಲೇ ನಮ್ಮ ಶಿವಪ್ರಕಾಶ್ ಸರ್ಗೂರವರೆಗೂ ಮಾತಾಡಿದ್ವಿ. ಅದೇ ರೀತಿ ನಿಮ್ಮಲ್ಲೂ ಅಕಸ್ಮಾತ್ ಕೃಷಿ ಇಲಾಖೆ ಭೇಟಿ ಮಾಡಿ ನಮ್ಮಲ್ಲಿ ಅವಕಾಶ ಮಾಡ್ತೀವಿ. ಇಲ್ಲಾಂದ್ರೆ ನರೇಗಾ ಯೋಜನೆ ಅಡಿ ಅಂದ್ರೆ ನೀವೇನೆ ಅದನ್ನ ಏನು 3 ನಾವು ಕಂದಕ್ಕೇನು ತೆಗಿಬೇಕಾಗತ್ತೆ, ಅದನ್ನ ನಿಮ್ಮ ಜಾಬ್ ಕೋಡ್ ಉಪಯೋಗಿಸ್ಕೊಂಡೆ ನೀವೇ ಮಾಡಿರೋ ದುಡ್ಡು ಹಣ ನಿಮಗೆ ಹೋಗುತ್ತೆ, ಕೂಲಿ ಹಣ ಏನ್ ಬರುತ್ತೆ ಅದು ನಿಮಗೆ ಹೋಗುತ್ತೆ. ಸೊ ಉಳ್ಕೊಂಡಿದ್ದು ಏನಿರುತ್ತೆ ಮೆಟೀರಿಯಲ್ ಕಾಸ್ಟ್, ಅದು ನರೇಗಾದಲ್ಲಿ ನಾವು ಪೈಪ್ಗಳನ್ನ ಅಳವಡಿಸೋದನ್ನ ನರೇಗಾದಲ್ಲಿ ತಗೊಂಡು ನಿಮಗೆ ಅನುಕೂಲ ಮಾಡಿಕೊಡಕ್ಕೆ ಅವಕಾಶ ಇರ್ತದೆ. ನಮಸ್ಕಾರ. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಕೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ಕುಮಾರ ಅಂತ, ಜಿಲ್ಲೆ ರಾಜಪೇಟೆ ತಾಲೂಕು ಚಿಕ್ಕಮಗಳೂರು ಗ್ರಾಮ. ಕೇಳಿ ಕುಮಾರ್ ಅವರೇ. ಬದಿಯಲ್ಲಿ 10 ಜಮೀನ್ ಇದೆ, ಭತ್ತ ಕೃಷಿ ಮಾಡ್ತಿದ್ದೀವಿ. ಮಳೆಗಾಲದಲ್ಲಿ ನಿಮ್ ಗೊತ್ತು 100 ಮಳೆ ಆಗುತ್ತೆ ನಮ್ಗೆ. ಈ ಹೊಳೆಯಿಂದ ಉಕ್ಕಿ ಹರಿಯೋ ನೀರು ಸುಮಾರು 15 3 ವಾರ ತನಕ ನಮ್ ಜಮೀನಲ್ಲಿ ಹರಿತತ್ತೆ, ನಿಂತು ಬಿಡ್ತಾ ಹರಿತದೆ, ಓವರ್ ಫ್ಲೋ ಆಗಿ ಹರಿತದೆ. ಅದು ಸುಮಾರು ಮಣ್ಣು ಗಿಣ್ಣು ಮೇಲ್ಗಡೆಯಿಂದ ತಕೊಂಡು ಹರಿತದೆ. ಅದಕ್ಕೆ ನಾವು ಕಟ್ಟೆ ಕಟ್ಟಬೇಕು, ಆ ನೀರ್ನ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ, 12 ಎಲ್ಲ ಆಗುತ್ತೆ. ಅದು ನಮ್ ಕೈಲಿ ನಿಮ್ಗೆ ಭತ್ತ ಕೃಷಿ ಅದರಲ್ಲಿ ಅಷ್ಟು ಲಾಭದಾಯಕ ಅಲ್ಲ ನಿಮ್ಗೆ ಗೊತ್ತು. ಅದರಿಂದ ನಮ್ಗೆ ಏನು ಸಹಕಾರ ಸಿಗುತ್ತೆ ಸರ್ ಸರ್ಕಾರದಿಂದ? ಕುಮಾರ್ ಅವರಲ್ಲ, ಕುಮಾರ್ ಅವರು. ಕುಮಾರ್ ಅವರೇ, ಈಗ ಯಾವುದೇ ಒಂದು ನಾವು ಆಗ್ಲೇ ಹೇಳಿದ ಜೀವಿ ಇರ್ಬೋದು, ಅದು ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಅಥವಾ ಸಸ್ಯ ಇರ್ಬೋದು, ಅದಕ್ಕೆ ನಿಗದಿಪಡಿಸಿದ ಅವಧಿಗಿಂತ ಜಾಸ್ತಿ ನೀರಲ್ಲಿದ್ದರೆ ಅದು ಯಾವುದೇ ಕಾರಣಕ್ಕೂ ಬದುಕಲ್ಲ. ಅದು ನಮಗೆ ಎಲ್ಲ ಗೊತ್ತಿದೆ, ನಿಮಗೆಲ್ಲ ಗೊತ್ತಿದೆ. ಸೊ ಈಗ ಸಸ್ಯಗಳು ನಮಗೆ ಏನು ನಾಟಿ ಮಾಡಿರ್ತೀವಿ ಅದು ಭತ್ತ ಇರ್ಬೋದು, ಭತ್ತ ನೀರು ಕೇಳುತ್ತೆ ಇಲ್ಲ ಅಂತಲ್ಲ, ಭತ್ತ ನೀರು ಕೇಳುತ್ತೆ ಅಂತ ಪೂರ್ತಿ ನಿಮಗೆ 4-5 ಅಥವಾ 15 ನಿಂತಲೇ ನೀರು ನಿಂತ್ಕೊಂಡಾಗ ಅದಕ್ಕೂ ಈ ಉಸಿರು ಕಟ್ಟುವ ಹೇಳಿದ್ರು ನಾವು ಆಗಲೇ, ಉಸಿರು ಕಟ್ಟುವ ವಾತಾವರಣ ಆಗಿ ಅದು ನಿಮಗೆ ಕೊಳತೋಗುವ ಎಲ್ಲ ಸಾಧ್ಯತೆ ಇರ್ತದೆ. ಸೊ ಹಳ್ಳದ ಅಲ್ಲ, ಬಟ್ ಆದ್ರೆ ಕೆಲಸ ಅಕಾಲಿಕ ಮಳೆ ಬಂದಾಗ ನೀವೇನು ಮಾಡಕ್ಕಾಗಲ್ಲ ಅಂತಾರೆ. ನಿಮ್ ಅಕ್ಟೋಬರ್ ವರೆಗೂ ಮಳೆ ಬರ ಎಲ್ಲಾ ಸಾಧ್ಯತೆಗಳಿರ್ತದೆ, ಎಲ್ಲಾ ಸಾಧ್ಯತೆಗಳಿರ್ತದೆ. ಸೊ ಹಂಗಾಗಿ ಯಾವ ದಿನ ನಮ್ಗೆ ಅದನ್ನ ಏನು ಸುತ್ತ ಬಂಡ್ಗಳನ್ನ ಏನು ಸುತ್ತ ನಿಮ್ಗೆ ಇರ್ತದೆ ಅದನ್ನ ಜಾಸ್ತಿ ಮಾಡ್ಕೊಳ್ಬೇಕಷ್ಟೇ ಹೊರತು ನಿಮ್ಗೆ ನೀರನ್ನ ತಡೆದಿಟ್ಕೊಳ್ಳಕ್ಕೆ ಗೊತ್ತಿದೆ ನಿಮ್ಗೆ. ನೀರನ್ನ ಗಾಳಿನ ಮತ್ತೆ ಬೆಂಕಿನ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದೇ ಒಂದು ದಾರಿಯನ್ನು ಅದು ಕಂಡ್ಕೊಂಡೇ ಕೊಡುತ್ತೆ. ಸೊ ಆದ್ರಿಂದ ಏನು ಬದುಗಳನ್ನ ಸ್ವಲ್ಪ ಜಾಸ್ತಿ ತುಂಬಾ ನೀರು ಹೋಗುತ್ತೆ ಸರಿ, ಆದ್ರೆ ಮಣ್ಣು ಬರುತ್ತಲ್ಲ ಅದನ್ನ ಆದ್ರೂ ನೀರು ನಿಲ್ಸಿದ್ರೆ ಅಂತ. ಅಲ್ಲ ಈಗ ಮಣ್ಣು ಈಗ ಏನಾದ್ರು ಕೊಚ್ಕೊಂಡು ಬಂದು ನಿಮ್ಮ ಜಮೀನಲ್ಲಿ ಹಾಳಾಗಿದ್ರೆ, ಆ ಥರ ಏನು ಕೊಚ್ಚಣೆ ಆಗಿ ನಿಮ್ಗೆ ಹಾಳಾಗಿದ್ರೆ, ಸೊ ನಿಮಗೆ ಅಲ್ಲಿ ಆ ಥರದ್ದು ಪರಿಹಾರ ಕೊಡೋಕ್ಕೆ ಅವಕಾಶ ಇದೆ ಜಿಲ್ಲಾಡಳಿತದಲ್ಲಿ. ಸೊ ನೀವು ಆ ಥರ ಆದಾಗ ಬೇಕ ತಹಶೀಲ್ದಾರವ್ರಿಗೆ ಒಂದು ಅರ್ಜಿ ಕೊಟ್ಟರೆ ನೀವು ಅದನ್ನು ಪರಿಶೀಲನೆ ಮಾಡ್ತಾರೆ. ಅಂದರೆ ಈ ಥರ ನದಿ ಪಾತ್ರದಲ್ಲಿ ಬದು ಹೊಡೆದು ನಿಮ್ಮ ಜಮೀನಿಗೆ ನೀರು ನುಗ್ಗಿ ಅದ್ರ ಜೊತೆಗೆ ಮಣ್ಣು ಬರುತ್ತೆ, ಅದ್ರ ಜೊತೆಗೆ ಮಣ್ಣು ಬಂದು ನಿಮ್ಮ ಬೆಳೆ ಎಲ್ಲ ನಾಶ ಆದಾಗ ನಿಮಗೆ ಏನು NDRF ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಡೋಕೆ ಅವಕಾಶ ಇರ್ತದೆ. ಅಂದರೆ ಏನು ಆ ಮಣ್ಣಿದೆ ಅದನ್ನು ತೆಗೆದುಗೊಳಿಸಿ ನಿಮ್ಮ ತಿರ್ಗಾ ಮರು ಇದು ಮಾಡೋಕೆ ಅವಕಾಶ ಇರುತ್ತೆ, ನೀವು ಅಲ್ಲಿ ನೀವು ಭೇಟಿ ಮಾಡಬಹುದು. ಆತರ ಇದ್ರೆ ನಿಮ್ಗೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ತದಲ್ಲ, ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ. ಸೊ ಆತರ ಇದ್ರೆ ನಿಮ್ಗೆ ನಿಜವಾದ ಪ್ರತಿ ವರ್ಷದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವ್ರು ನೀವು ಹೇಳಿದಾಗೆ ಒಂದು ತಡೆಗೋಡೆ ಒಂದು ಸೈಡ್ ಅಲ್ಲಿ ಏನಾದ್ರು ಮಾಡಕ್ಕೆ ಕಾಂಕ್ರೀಟ್ ಅಲ್ಲಿ ಮಾಡಿದಾಗ ಅಂತ ಸಮಸ್ಯೆಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ತಡೆ ಹಿಡಿಯಬಹುದು. ಓಕೆ, ಧನ್ಯವಾದಗಳು. ಮುಂದಿನ ಕರೆ. ಹಲೋ, ನಮಸ್ಕಾರ ಸರ್, ನಾನು ಹುಣಸೂರಿಂದ ಸುರೇಶ್ ಅಂಬುತ. ಸುರೇಶ್ ಕೇಳಿದ್ದೆ, ಜಲ್ದಿ ಕೇಳಿ ಪ್ರಶ್ನೆನ. ಸರ್, ನಮ್ದು ಒಂದ್ 2 ವರ್ಷ ಜಮೀನಿದೆ, ಒಂದೇ ಮಟ್ಟ ಭೂಮಿ ಇಲ್ಲ, ಎಲ್ಲ ತಗ್ಗು ಹಳ್ಳ ಗುಂಡಿಗಳೈತೆ. ಮಣ್ಣ ಸಂರಕ್ಷಣೆ ಹೆಂಗೆ, ನೀರಿನ ಸಂರಕ್ಷಣೆ ಯಾವ ರೀತಿ, ಅದು ಸರ್ಕಾರದಿಂದ ಏನಾದ್ರು ಸಿಗ್ತದ ಸ್ಕೀಮ್ ಅಂತ ಕೇಳ್ತಾರೆ. ನಿಮ್ಮ ಜಮೀನ ಸಮತಟ್ಟ ಮಾಡಲು ನಿಮ್ಗೆ ನರೇಗಾ ಯೋಜನೆಯಲ್ಲಿ ನೀವೇ ಮಾಡ್ಕೊಳ್ಬಹುದು. ಅದನ್ನ ನಿಮ್ಮ ಜಮೀನನ್ನು ನೀವೇ ಸಮತಟ್ಟು ಪಂಚಾಯತಿಗೆ ಭೇಟಿ ಮಾಡಿ, ಸೊ ಅಲ್ಲಿ ನಿಮಗೆ ನಿಮ್ಮ ಜಮೀನಲ್ಲಿ ಸಮತಟ್ಟ ಮಾಡ್ಕೊಳಕ್ ಅವಕಾಶ ಮಾಡಿಕೊಡುತ್ತೆ. ನಿಮ್ದೇ ಒಂದು ಜಾಬ್ ಕಾರ್ಡ್ ನ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಳಕ್ ಅವಕಾಶ ಇದೆ. ಮುಂದಿನ ಕರೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಸರ್, ಪ್ರಶ್ನೆ ಕೇಳ್ಬೋದಾ ಸರ್? ಕೇಳಿ ಪ್ರಶ್ನೆನ. ಮಹಾಪ್ರಭು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು. ಶಿಶಿ ಗುರು ಗೌರಂಗ ಶ್ರೀಕೃಷ್ಣ ಚೈತನ್ಯ ಮಂಗಳೂರಿಂದ ಸರ್. ಜಯ ಸ್ವಾಮಿಗಳಿಗೆ ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಇಲ್ಲಿ ನಮ್ಮ ನೇತ್ರಾವತಿ ತೀರದಲ್ಲಿ ಒಂದು ದ್ವೀಪ ಇದೆ ಸರ್, ಅದು ನದಿ ತೀರದಲ್ಲೇ ಇರೋದು. ಅಲ್ಲಿ ಇದು ಅತಿವೃಷ್ಟಿ ಆಗುವಾಗ ಅಲ್ಲಿ ನೀರೆಲ್ಲ ಬಂದು ಅಲ್ಲಿ ಸೇರ್ಕೊಳ್ಳುತ್ತೆ. ಯಾವ ರೀತಿ ಇಲ್ಲಿ ಇದೆಯಲ್ಲ ಮಾಯಾಪುರ ನವದ್ವೀಪ, ಅಲ್ಲಿ ಗಂಗಾ ನದಿ ಎಲ್ಲ ಒಳಗೆ ಬಂದು ಮಣ್ಣೆಲ್ಲ ಪ್ರತಿ ವರ್ಷ ಸೇರ್ಕೊಳ್ಳುತ್ತೆ. ಅಥವಾ ವೃಂದಾವನದಲ್ಲೂ ನಾವು ನೋಡಿದೀವಿ, ಅದು ತುಂಬಾ ಒಂದು ಫಲವತ್ತಾದ ಮಣ್ಣು ಬರುತ್ತೆ ಸರ್. ಅದು ನಮ್ಗೇನದು ಪ್ರಯೋಜನ ಇದೆಯಾ ಅಂತ ಒಂದು ಪ್ರಶ್ನೆ. ಮತ್ತೆ ಇನ್ನೊಂದೇನಂದ್ರೆ, ಅದಕ್ಕೆ ಸೂಕ್ತವಾದ ಯಾವ ಬೆಳೆಯನ್ನ ಬೆಳಿಬಹುದು ಅಂತ ನಮ್ ಇನ್ನೊಂದು ಪ್ರಶ್ನೆ ಸರ್. ನಮಸ್ಕಾರ ಪ್ರೇಮ್ ಪ್ರದೀಪ್ ಅವರೇ. ಇವಾಗ ತಮಗ ಗೊತ್ತಿದೆ, ಈಗ ನಾವು ಹಳ್ಳಿಗಳಲ್ಲಿ ಕೆರೆಗಳನ್ನ ನಾವು ಕೆರೆಗಳಲ್ಲಿ ಮಣ್ಣನ್ನ ನಾವು ಕೆರೆ ಕಾರ್ಯಕ್ರಮದ ಸಮಯ ಮುಕ್ತಾಯ ಆಗ್ತಾ ಇದೆ. ಅಲ್ಲ, ಕೆರೆಗಳಲ್ಲಿ ಬಂದಂತ ಮಣ್ಣನ್ನ ನಾವು ಫೋನ್ ನಂಬರ್ ಅನ್ನು ಹೇಳ್ಬಿಡಿ ಸರ್. 82 ಬರ್ಕೊಳ್ಳಿ, ಫೋನ್ ನಂಬರ್ ಬರ್ಕೊಳ್ಳಿ, 82 77 77 93 9 4 9 9 ಧನ್ಯವಾದಗಳು. ಇವತ್ತಿನ ರಾಜ್ಯವ್ಯಾಪಿ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆ ಕೇಳಿದ ಎಲ್ಲ ಕೇಳುಗರಿಗೆ, ಕಾರ್ಯಕ್ರಮ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಜಂಟಿ ಕೃಷಿ ನಿರ್ದೇಶಕರಾದ ಜಯಸ್ವಾಮಿ ಜಿಎಸ್ ಅವರಿಗೂ ಧನ್ಯವಾದಗಳು. ಸರ್ ನಮಸ್ಕಾರ. ಮುಂದಿನ ಕಾರ್ಯಕ್ರಮ September 27 ಇರ್ತದೆ, ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ

ಕೆಲವು ಕಳೆಗಳನ್ನು ಹತೋಟಿ ಮಾಡಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಇದೀಗ ಮಾರುಕಟ್ಟೆ ಧಾರಣೆ. ಇಂದಿನ ಕೊಟ್ಟೂರು ಕೃಷಿ ಮಾರುಕಟ್ಟೆಯಲ್ಲಿ ನೆಲಗಡಲೆ ಕ್ವಿಂಟಲ್ಗೆ 2,991 ಕನಿಷ್ಠ ಹಾಗೂ ಗರಿಷ್ಠ 8,069 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 3,221 ಹಾಗೂ ಗರಿಷ್ಠ 6,459 ರೂಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಡಿಕೆ ಅಪ್ಪಿ ಕ್ವಿಂಟಲ್ಗೆ ಕನಿಷ್ಠ 47,600 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ 48,000 ರೂಪಾಯಿಗಳಿತ್ತು. ಅಡಿಕೆ ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 33,300 ಹಾಗೂ ಗರಿಷ್ಠ 33,700 ರೂಪಾಯಿಗಳು. ಹೆಸರುಕಾಳು ಮಧ್ಯಮ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,909 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,305 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಲ್ಗೆ 2,069 ರೂಪಾಯಿಗಳು ಹಾಗೂ ಗರಿಷ್ಠ 7,539 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 2,050 ರೂಪಾಯಿಗಳು ಹಾಗೂ ಗರಿಷ್ಠ 2,755 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 4,053 ರೂಪಾಯಿಗಳು ಹಾಗೂ ಗರಿಷ್ಠ 6,155 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3,780 ರೂಪಾಯಿಗಳು ಹಾಗೂ ಗರಿಷ್ಠ 7,889 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ ಕ್ವಿಂಟಲ್ಗೆ ಕನಿಷ್ಠ 1,900 ರೂಪಾಯಿಗಳು ಹಾಗೂ ಗರಿಷ್ಠ 2,715 ರೂಪಾಯಿ. ತಿಪಟೂರು ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ 14,200 ಹಾಗೂ ಗರಿಷ್ಠ 15,000 ರೂಪಾಯಿಗಳಿತ್ತು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 8,200 ಹಾಗೂ ಗರಿಷ್ಠ 9,500. ಬಾಳೆ ಏಲಕ್ಕಿ ಬಾಳೆ ಕನಿಷ್ಠ ಕ್ವಿಂಟಲ್ಗೆ 3,000 ರೂಪಾಯಿಗಳು ಗರಿಷ್ಠ 3,500 ರೂಪಾಯಿಗಳು. ಹುರುಳಿ ಕ್ವಿಂಟಲ್ಗೆ ಕನಿಷ್ಠ 3,000 ಹಾಗೂ ಗರಿಷ್ಠ 3,800 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು ಹಾಗೂ ಗರಿಷ್ಠ 2,800 ರೂಪಾಯಿಗಳು. ಹೊನ್ನಾಳಿ ಮಾರುಕಟ್ಟೆಯಲ್ಲಿ ಅಡಿಕೆ ಸಿಪ್ಪೆಗೋಟು ಕ್ವಿಂಟಲ್ಗೆ ಕನಿಷ್ಠ 6,800 ರೂಪಾಯಿಗಳು ಹಾಗೂ ಗರಿಷ್ಠ 6,800 ರೂಪಾಯಿ. ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,400 ರೂಪಾಯಿ ಹಾಗೂ ಗರಿಷ್ಠ 2,200 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಲ್ಗೆ ಕನಿಷ್ಠ 1,200 ಹಾಗೂ ಗರಿಷ್ಠ 1,600. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 800 ಹಾಗೂ ಗರಿಷ್ಠ 1,400. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು ಹಾಗೂ ಗರಿಷ್ಠ 1,200 ರೂಪಾಯಿ. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ 1,800 ಹಾಗೂ ಗರಿಷ್ಠ 2,400. ನವಿಲುಕೋಸು ಕ್ವಿಂಟಲ್ಗೆ 2,200 ರೂಪಾಯಿ ಕನಿಷ್ಠ ಹಾಗೂ ಗರಿಷ್ಠ 2,400 ರೂಪಾಯಿಗಳಿತ್ತು. ಭತ್ತ ಕ್ವಿಂಟಲ್ಗೆ ಕನಿಷ್ಠ 2,860 ಹಾಗೂ ಗರಿಷ್ಠ 2,860. ಹೀರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 5,500 ರೂಪಾಯಿಗಳು ಹಾಗೂ ಗರಿಷ್ಠ 1,900. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 2,200 ಹಾಗೂ ಗರಿಷ್ಠ 2,400 ರೂಪಾಯಿಗಳಿತ್ತು. ಇದು ಇಂದಿನ ಮಾರುಕಟ್ಟೆ ಧಾರಣೆಯಾಗಿತ್ತು. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಹಿಂದೆ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಇದೀಗ ಹವಾಮಾನ ವರದಿ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ, ದಕ್ಷಿಣ ಆಂತರಿಕ ಕರ್ನಾಟಕದ ಪ್ರತ್ಯೇಕ ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಒಣಹವೆ ಇತ್ತು. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ, ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 31 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ